ಸಂದರ್ಭದಲ್ಲಿ 4 ದಿನ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಲಹೆಯನ್ನು ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ವಿಕಾಸಸೌಧದಲ್ಲಿ ಮಕ್ಕಳ ನಿಧಿ ಭಾರತದ ಸಹಯೋಗದೊಂದಿಗೆ ಆಯೋಜನೆ ಮಾಡಿದಂತಹ ಮಕ್ಕಳ ಆನ್ಲೈನ್ ಸುರಕ್ಷತೆ ಕುರಿತ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯಪುರದಲ್ಲಿ 800 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಬಿ ಖಾತಾದಿಂದ ಎ ಖಾತಾ ಪರಿವರ್ತನೆ ಮಾಡುವ ಪ್ರಕ್ರಿಯೆ ಸರಳೀಕರಿಸಲು ಕ್ರಮ, ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸ್ಪಷ್ಟನೆ. ಖಾನಾಪುರದ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣ ವಸ್ತು ಸಂಗ್ರಹಾಲಯದ ಕಾಮಗಾರಿ ಪೂರ್ಣ, ಇದೇ 19ರಂದು ಲೋಕಾರ್ಪಣೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯಲ್ಲಿ ಇದೇ 16ರಂದು ಹಾರ್ನ್ಬಿಲ್ ಹಬ್ಬ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ನಮ್ಮ ಮುಂದಿನ ಕಾರ್ಯಕ್ರಮ ಕೃಷಿರಂಗ ಇದೀಗ ಆರಂಭವಾಗುವುದು. ಆಕಾಶವಾಣಿ ಕೃಷಿರಂಗ. ಈಗ ಮೊದಲಿಗೆ ಕಾರ್ಯಕ್ರಮ ಹವಾಮಾನ ಮಿತ್ರ. ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಆತ್ಮೀಯ ಕೇಳುಗರಿಗೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಿಮ್ಮಪ್ಪ ಎಚ್ ಗೌಡ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು, ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂಸ್ಥೆಯು ಆಯೋಜಿಸಿರತಕ್ಕಂಥ 16ನೇ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಮೊದಲನೇದಾಗಿ ಸಂಸ್ಥೆಯ ವಿಜ್ಞಾನಿಗಳಾದಂಥ ಡಾಕ್ಟರ್ ಎ ಕೆ ಚಕ್ರವರ್ತಿಯವರು ಶ್ರೋತೃಗಳಿಂದ 15ನೇ ಕಾರ್ಯಕ್ರಮದಲ್ಲಿ ಬಂದಂಥ ಪ್ರಶ್ನೆಗಳು, ಸಲಹೆಗಳು, ಅಭಿಪ್ರಾಯಗಳು ಕುರಿತಾಗಿ ವಿಶ್ಲೇಷಣೆ ಮಾಡಿ ಅವರ ಉತ್ತರಗಳನ್ನು ಕೊಡ್ತಾರೆ. ಅದಾದ ನಂತರ ಭಾರತ ಸರ್ಕಾರದ ಹವಾಮಾನ ಇಲಾಖೆ ವಿಜ್ಞಾನಿಗಳಾದಂಥ ಡಾಕ್ಟರ್ ಸಿ ಎಸ್ ಪಾಟೀಲ್ರವರು ರಾಜ್ಯದಲ್ಲಿ ಮುಂದಿನ 15 ದಿನಗಳ ಕಾಲ ಇರತಕ್ಕಂಥ ಹವಾಮಾನ ಮುನ್ಸೂಚನೆಯನ್ನು ತಿಳಿಸ್ಕೊಡ್ತಾರೆ. ಅದಾದ ನಂತರ ರಾಜ್ಯ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರತಕ್ಕಂಥ ಡಾಕ್ಟರ್ ಮೊಹಮ್ಮದ್ ಶರೀಫ್ರವರು, ರಾಜ್ಯದ ಯೋಜನಾ ಆರೋಗ್ಯ ಅಧಿಕಾರಿ, ಇವರು ಹವಾಮಾನ ಬದಲಾವಣೆ ಮತ್ತು ಇದರಿಂದ ಆರೋಗ್ಯದ ಮೇಲೆ ಆಗತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ತಾರೆ, ಮತ್ತು ಇದು ಯಾವ ರೀತಿಯಾದಂಥ ಕ್ರಮಗಳನ್ನು ಜನಸಾಮಾನ್ಯರು ವಹಿಸಬೇಕು, ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಇಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಷಯದ ಬಗ್ಗೆ ಸವಿಸ್ತಾರವಾಗಿ ಮಾತಾಡ್ತಾರೆ. ಎಲ್ಲ ಶ್ರೋತೃಗಳು ಇದರ ಒಂದು ಸದುಪಯೋಗ ಪಡಿಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡಿ. ನಮಸ್ಕಾರ, ನಾನು ಸಿ ಎಸ್ ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ನಾನು ದಟ್ಟವಾದ ಮಂಜಿನ ಬಗ್ಗೆ ವಿವರವಾಗಿ ಮಾತನಾಡಲಿಕ್ಕೆ ಇಚ್ಛಿಸುತ್ತೇನೆ. ಬೆಂಗಳೂರಿನ ಇತ್ತೀಚಿನ ಶೀತ ಮತ್ತು ದಟ್ಟವಾದ ಮಂಜು ಸಾರ್ವಜನಿಕರಲ್ಲಿ ಅಚ್ಚರಿಯನ್ನು ಮೂಡಿಸಿದೆ. ಸಾಮಾನ್ಯವಾಗಿ ಉತ್ತರ ಭಾರತದ ಬಯಲುಸೀಮೆಗೆ ಸೀಮಿತವೆಂದು ಭಾವಿಸಲಾದ ಇಂಥ ಹವಾಮಾನ ಪರಿಸ್ಥಿತಿಗಳು ಉಷ್ಣವಲಯದ ನಗರವಾದ ಬೆಂಗಳೂರಿನಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಹಲವು ಕುತೂಹಲಕಾರಿ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ವಿಜ್ಞಾನಿಗಳ ದೃಷ್ಟಿಯಲ್ಲಿ ಈ ಬದಲಾವಣೆಗಳು ಯಾವುದೇ ಅಸಹಜ ವಿದ್ಯಮಾನಗಳಲ್ಲ. ಬದಲಾಗಿ ಇವು ವಾತಾವರಣದ ಮೂಲಭೂತ ಭೌತಶಾಸ್ತ್ರದ ನಿಯಮಗಳ ಸಹಜ ಮತ್ತು ನಿಖರ ಪರಿಣಾಮಗಳಾಗಿವೆ. ಹವಾಮಾನವು ಮೇಲ್ನೋಟಕ್ಕೆ ಅನಿರೀಕ್ಷಿತವೆಂದು ತೋರಿದರೂ ಅದು ಪ್ರಕೃತಿಯ ಭೌತಿಕ ತತ್ವಗಳನ್ನು ಚಾಚು ತಪ್ಪದೆ ಅನುಸರಿಸುತ್ತದೆ. ಬೆಂಗಳೂರು ನಗರವು ದಕ್ಷಿಣ ಡೆಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ ಎತ್ತರದಲ್ಲಿ ಇದೆ. ಈ ಭೌಗೋಳಿಕ ಎತ್ತರವು ನಗರದ ಹವಾಮಾನವನ್ನು ರೂಪಿಸುವುದರಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕರಾವಳಿ ನಗರಗಳಂತೆ ಇಲ್ಲಿ ಸಮುದ್ರದ ಹಿತಕರ ಮತ್ತು ಸ್ಥಿರ ಪ್ರಭಾವ ಇಲ್ಲದ ಕಾರಣ ಚಳಿಗಾಲದಲ್ಲಿ ಹಗಲು ರಾತ್ರಿಯ ತಾಪಮಾನದ ನಡುವೆ ಭಾರೀ ವ್ಯತ್ಯಾಸವಿರುತ್ತದೆ. ಚಳಿಗಾಲದ ಸಮಯದಲ್ಲಿ ಆಕಾಶವು ಮೋಡರಹಿತವಾಗಿ ಸ್ವಚ್ಛವಾಗಿರುತ್ತದೆ ಮತ್ತು ಗಾಳಿಯ ವೇಗವು ಕೂಡ ಕ್ಷೀಣಿಸಿರುತ್ತದೆ. ಈ ವಿಶಿಷ್ಟ ಪರಿಸ್ಥಿತಿಗಳು ರಾತ್ರಿ ವೇಳೆಯಲ್ಲಿ ಭೂಮಿಯ ಮೇಲೆಯೂ ವೇಗವಾಗಿ ತಂಪಾಗಲು ಪೂರಕವಾಗಿರುತ್ತದೆ. ಈ ಸಮಗ್ರ ಪ್ರಕ್ರಿಯೆಯಲ್ಲಿ ವಿಕಿರಣಾತ್ಮಕ ತಂಪಾಗುವಿಕೆ ಅಥವಾ ರೇಡಿಯೇಷನಲ್ ಕೂಲಿಂಗ್ ಅತ್ಯಂತ ಮುಖ್ಯವಾದುದು. ಸೂರ್ಯಾಸ್ತದ ನಂತರ ಭೂಮಿಯು ಮೇಲ್ಮೈ ತಾನು ಹಗಲಿನಲ್ಲಿ ಹೀರಿಕೊಂಡು ಶಾಖವನ್ನು ಅತಿಗೆಂಪು ಕಿರಣಗಳ ರೂಪದಲ್ಲಿ ವಾತಾವರಣದ ಮೂಲಕ ಬಾಹ್ಯಾಕಾಶಕ್ಕೆ ಹೊರಹಾಕುತ್ತದೆ. ಆಕಾಶವು ಮೋಡರಹಿತವಾಗಿದ್ದಾಗ ಈ ಉಷ್ಣತೆಯು ಯಾವುದೇ ಅಡೆತಡೆಯಿಲ್ಲದೆ ಹೊರಹೋಗುತ್ತದೆ. ಇದರಿಂದಾಗಿ ಭೂಮಿಯ ಮೇಲೆ ತಾಪಮಾನವು ತೀವ್ರವಾಗಿ ಇಳಿಯುತ್ತದೆ. ಭೂಮಿಯು ಹೀಗೆ ತಂಪಾದಾಗ ಅದರ ಸಂಪರ್ಕದಲ್ಲಿರುವ ಗಾಳಿಯ ಪದರವು ಸಹ ತಂಪಾಗತೊಡಗುತ್ತದೆ. ಮತ್ತೊಂದು ಸಂಕೀರ್ಣ ಭೌತಿಕ ಪ್ರಕ್ರಿಯೆ ಎಂದರೆ ತಾಪಮಾನದ ವಿಲೋಮ ಸ್ಥಿತಿ. ಸಾಮಾನ್ಯ ಪರಿಸ್ಥಿತಿಯಲ್ಲಿ ನಾವು ಎತ್ತರಕ್ಕೆ ಹೋದಂತೆಲ್ಲ ಗಾಳಿಯು ತಂಪಾಗುತ್ತಾ ಹೋಗುತ್ತದೆ. ಆದರೆ ಚಳಿಗಾಲದ ಶಾಂತ ರಾತ್ರಿಗಳಲ್ಲಿ ಭೂಮಿಯ ಮೇಲೆ ವಿಕಿರಣದ ಮೂಲಕ ಅತಿ ವೇಗವಾಗಿ ತಂಪಾಗುವುದರಿಂದ ಕೆಳಮಟ್ಟದಲ್ಲಿ ತಂಪಾದ ಭಾರವಾದ ಗಾಳಿ ಮತ್ತು ಅದರ ಮೇಲೆ ತುಲನಾತ್ಮಕವಾಗಿ ಬೆಚ್ಚಗಿನ ಹಗುರವಾದ ಗಾಳಿಯ ಪದರು ನಿರ್ಮಾಣವಾಗುತ್ತದೆ. ಈ ವಿಲೋಮ ಸ್ಥಿತಿಯು ಗಾಳಿಯ ಲಂಬ ಚಲನೆಯನ್ನು ಸಂಪೂರ್ಣವಾಗಿ ತಡೆಯುವ ಒಂದು ಅದೃಶ್ಯ ಮುಚ್ಚಳದಂತೆ ಕಾರ್ಯನಿರ್ವಹಿಸುತ್ತದೆ. ಇದರಿಂದಾಗಿ ಭೂಮಿಯ ಹತ್ತಿರದ ತಂಪಾದ ಗಾಳಿಯು ಮೇಲಕ್ಕೆ ಹೋಗಲಾರದೆ ನೀರಿನ ಹನಿಗಳು ಧೂಳಿನ ಕಣದ ಮೇಲೆ ಬಂಧಿಸಿಟ್ಟುಕೊಳ್ಳುತ್ತದೆ. ಹೀಗೆ ನೀರಿನ ಹನಿಗಳ ಗಾತ್ರ ಹೆಚ್ಚಾದಂತೆ ಗೋಚರತೆ ಅಂದರೆ ವಿಸಿಬಿಲಿಟಿ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಒಂದು ಮಂಜು ಬೀಳುವ ಭೌತಿಕ ವಿಧಾನ. ಸೂರ್ಯೋದಯವಾದಾಗ ಭೂಮಿಯು ಮತ್ತೆ ಬಿಸಿಯಾಗುವವರೆಗೂ ಈ ಸ್ಥಿತಿ ಮುಂದುವರಿಯುತ್ತದೆ. ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ಒಣ ಹವೆ ಮುಂದುವರೆದಿದೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ, ಧಾರವಾಡ ಈ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 9-11 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 13-14 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 20-22 ಡಿಗ್ರಿ ಸೆಂಟಿಗ್ರೇಡ್ ದಾಖಲಾಗಿದೆ. ಕರ್ನಾಟಕ ರಾಜ್ಯಾದ್ಯಂತ ಜನವರಿ 8 ಜನವರಿ 14 ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಬೀದರ್, ಕಲಬುರಗಿ, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲೆಗಳ ಕೆಲವು ಕಡೆ ಜನವರಿ 8 ಶೀತ ಗಾಳಿಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10-12 ಡಿಗ್ರಿ ಸೆಂಟಿಗ್ರೇಡ್ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದ್ದು, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 14-16 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಕರಾವಳಿ ಜಿಲ್ಲೆಗಳಲ್ಲಿ ಮುಂದಿನ 1 ವಾರದವರೆಗೆ ಕನಿಷ್ಠ ಉಷ್ಣಾಂಶ ರಾತ್ರಿ ವೇಳೆಯಲ್ಲಿ 20-22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಮುಂದಿನ 1 ವಾರದವರೆಗೆ ಒಣಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಇದ್ದು, ಕನಿಷ್ಠ ಉಷ್ಣಾಂಶ ಸುಮಾರು 13-15 ಡಿಗ್ರಿ ಸೆಂಟಿಗ್ರೇಡ್ ಹಾಗೂ ಗರಿಷ್ಠ ಉಷ್ಣಾಂಶ ಸುಮಾರು 26-28 ಡಿಗ್ರಿ ಸೆಂಟಿಗ್ರೇಡ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಹವಾಮಾನ ಮಿತ್ರ 16 ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ಕೇಳುಗರೇ, ಇವತ್ತಿನ ನಮ್ಮ ಹವಾಮಾನ ಕಾರ್ಯಕ್ರಮದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಾವಿವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹವಾಮಾನ ಬದಲಾವಣೆಯಿಂದ ನಮ್ಮ ಆರೋಗ್ಯದ ಮೇಲೆ ಯಾವ್ಯಾವ ಥರದ ಒಂದು ಪರಿಣಾಮ ಉಂಟಾಗ್ತಿದೆ, ದುಷ್ಪರಿಣಾಮ ಯಾವುದು, ಇದರಿಂದ ನಾವು ಪಾರಾಗುವುದು ಹೇಗೆ, ಇದರಿಂದ ನಾವು ಯಾವ್ಯಾವ ಥರದ ಬದಲಾವಣೆಯನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗತ್ತೆ, ಈ ಎಲ್ಲ ಕುರಿತು ನಾವಿವತ್ತು ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಮೊಹಮ್ಮದ್ ಶರೀಫ್ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟ್ರೆ, ತಮಗೆ ಎಲ್ಲ ಕೇಳುಗರ ಪರವಾಗಿ, ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ಹವಾಮಾನ ಬದಲಾವಣೆ ಒಂದು ದೊಡ್ಡ ಸವಾಲಾಗಿದೆ. ನಮ್ಮ ಸಾರ್ವಜನಿಕರು ಮತ್ತೆ ನಮ್ಮ ಕೃಷಿ ಮೂಲ, ಹೀಗೆ ಎಲ್ಲಾ ತರದಿಂದ ಇದು ದೊಡ್ಡ ಪರಿಣಾಮ, ಅನಾಹುತವನ್ನ ತಂದುಕೊಡ್ತಾ ಇದೆ. ಹಾಗಾಗಿ ಘನ ಸರ್ಕಾರಗಳು ಈ ಒಂದು ಹವಾಮಾನ ಬದಲಾವಣೆಯಿಂದ ದುಷ್ಪರಿಣಾಮ ಉಂಟಾಗದ ಹಾಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಮ್ಮ ಆರೋಗ್ಯ ಇಲಾಖೆ ವತಿಯಿಂದ ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಾಗೆ ಏನೇನು ದುಷ್ಪರಿಣಾಮ ಆಗ್ತಾ ಇದೆಯಲ್ಲ, ಅದನ್ನ ತಡೆಯೋ ದಿಶೆಯಲ್ಲಿ ಯಾವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರಲಾಗ್ತಾ ಇದೆ? ಈಗಾಗಲೇ ವಿಶ್ವ ಮಟ್ಟದಲ್ಲಿ, ನಮ್ಮ ಭಾರತದ ದೇಶದ ಮಟ್ಟದಲ್ಲಿ ಮತ್ತೆ ಕರ್ನಾಟಕ ರಾಜ್ಯದ ಮಟ್ಟದಲ್ಲೂ ಕೂಡ ಹಂತ ಹಂತವಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬರಲಾಗ್ತಾ ಇದೆ. ಹೇಳಿ ಡಾಕ್ಟ್ರೆ, ಹವಾಮಾನ ಈ ಒಂದು ಬದಲಾವಣೆಯಿಂದ ನಾವು ಯಾವ್ಯಾವ ತರದ ಒಂದು ದುಷ್ಪರಿಣಾಮವನ್ನ ಎದುರಿಸ್ತಾ ಇದ್ದೇವೆ? ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಪ್ರಪಂಚದಲ್ಲಿ ಹಾಗೂ ಭಾರತ ದೇಶದಲ್ಲಿ ಮತ್ತೆ ಕರ್ನಾಟಕದಲ್ಲೂ ನಮ್ಮ ಸರ್ಕಾರಗಳು ನ್ಯಾಷನಲ್ ಪ್ರೋಗ್ರಾಮ್ ಆನ್ ಕ್ಲೈಮೇಟ್ ಚೇಂಜ್ ಅಂಡ್ ಹ್ಯೂಮನ್, ಅಂದ್ರೆ ಹವಾಮಾನ ಬದಲಾವಣೆ ಹಾಗೂ ಮಾನವನ ಆರೋಗ್ಯ ಕುರಿತು ರಾಷ್ಟ್ರೀಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಇದು ಒಂದು ಅತ್ಯಂತ ಹೊಸ ಕಾರ್ಯಕ್ರಮ ಆಗಿರುತ್ತದೆ. ಇದರಲ್ಲಿ ಮುಖ್ಯವಾಗಿ ಪ್ರಪಂಚದಲ್ಲಿ ಮತ್ತೆ ಭಾರತ ದೇಶದಲ್ಲಿ ಕರ್ನಾಟಕ ಸೇರಿದಂತೆ ಹವಾಮಾನ ಬದಲಾವಣೆಯಿಂದ ಪರಿಣಾಮವನ್ನು ಎದುರಿಸಲಿ ಸಜ್ಜಾಗುತ್ತಿವೆ. ವೇಗವಾಗಿ ಬದಲಾಗುತ್ತಿರುವ ಹವಾಮಾನವನ್ನು ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತಿದೆ. ಸೊ ಹಾಗಾಗಿ ನಾವು ಎಲ್ಲ ಇವತ್ತಿನ ದಿವಸ ನೋಡ್ತಾ ಇದ್ದೀವಿ, ನಮ್ಮ ರಾಜ್ಯದಲ್ಲಿ ಸುಮಾರು ಜಿಲ್ಲೆಗಳಲ್ಲಿ ಮುಖ್ಯವಾಗಿ ಈ ನಾರ್ತ್ ಕರ್ನಾಟಕ ಭಾಗಗಳಲ್ಲಿ, ಉತ್ತರ ಕರ್ನಾಟಕ ತೀವ್ರ ಬಿಸಿಲು ಮತ್ತೆ ಕರಾವಳಿಯಲ್ಲಿ ಅನಿರೀಕ್ಷಿತ ಮಳೆ ಮತ್ತೆ ಜಲಘಾತ ಮತ್ತು ಪ್ರವಾಹ ಹಾಗೂ ನಗರಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ವಾಯುಗುಣಮಟ್ಟ ಅಂದ್ರೆ ಏರ್ ಕ್ವಾಲಿಟಿ ಕುಸಿತವು ಅನೇಕ ಆರೋಗ್ಯ ಸಮಸ್ಯೆಗಳು ಕಾರಣವಾಗ್ತಾ ಇದೆ. ಸೊ ಇದರಲ್ಲಿ ಸುಮಾರು ನಾವು ಇವತ್ತಿನ ದಿವಸ ನೋಡ್ತಾ ಇರೋದು ಏನಂದ್ರೆ ನವಜಾತ ಶಿಶುಗಳು ಮತ್ತೆ ಮಕ್ಕಳು, ಚಿಕ್ಕ ಮಕ್ಕಳು, ಮುಖ್ಯವಾಗಿ ಎಲ್ಡರ್ಲಿ ಅಂದ್ರೆ ಏಜ್ ಆಗಿರೋ ಅಂತ ಅವ್ರಿಗೆ ಮತ್ತೆ ಕೆಲವೊಂದು ಆಲ್ರೆಡಿ ಕಾಯಿಲೆ ಇರೋರು ಏನು ಅಂತ ಅವ್ರಿಗೆ ಇದೆಲ್ಲಾನು ಎಫೆಕ್ಟ್ ಆಗ್ತಾ ಇದೆ. ಸೊ ಈ ಒಂದು ಎಫೆಕ್ಟನ್ನು ನಾವು ಕಡಿಮೆ ಮಾಡೋದಕ್ಕೆ ಯಾವ ಥರ ಈ ಪ್ರಪಂಚದಲ್ಲಿ ಏನು ಇವತ್ತು ಬದಲಾವಣೆ ಹವಾಮಾನದಿಂದ ಆಗ್ತಾ ಇದೆ ಅದಕ್ಕೆ ನಾವು ಕೆಲವೊಂದು ಮುಖ್ಯವಾಗಿ ಕಾರಣಗಳನ್ನು ನೋಡ್ತಾ ಇದ್ರೆ ನಮ್ಮ ಇವತ್ತು ನಾನು ಮೊದಲನೇದಾಗಿ ಮಾತಾಡೋದೇನೆಂದ್ರೆ ಏರ್ ಪೊಲ್ಯೂಷನ್, ಅಂದ್ರೆ ಹವಾಮಾನ ದುಷ್ಪರಿಣಾಮ, ಹವಾಮಾನದ ವೈಪರೀತ್ಯ ಮತ್ತೆ ಹವಾಮಾನ ಪೊಲ್ಯೂಷನ್ ಆಗ್ತಾ ಇದೆ, ವಾಯುಮಾಲಿನ್ಯ ಉಂಟಾಗಿದೆ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ಏನಾಗ್ತದೆ ಅನ್ನೋದ್ರನ್ನ ಒಂದೊಂದಾಗಿ ಹೇಳಿ ಡಾಕ್ಟ್ರೆ. ಇದರಲ್ಲಿ ನಾವು ಮುಖ್ಯವಾಗಿ ವಾಯುಮಾಲಿನ್ಯ ತಗೊಳ್ಳೋದಾದ್ರೆ ಇಂಡೋರ್ ಏರ್ ಪೊಲ್ಯೂಷನ್, ಒಳಾಂಗಣ ಒಳಗಡೆ ನಮ್ಮ ಮನೆ ಒಳಗಡೆ ಫ್ಯಾಕ್ಟ್ರಿ ಒಳಗಡೆ ಕೆಲಸ ಮಾಡೋ ಒಂದು ಆಫೀಸ್ ಇದ್ರೆ ಒಂದು ಫ್ಯಾಕ್ಟ್ರಿ ಇದ್ರೆ ಒಳಗಡೆ ಒಳಾಂಗಣ ವಾಯು ಮಾಲಿನ್ಯ. ಆಮೇಲೆ ನೆಕ್ಸ್ಟ್ ಬಂದು ಹೊರಾಂಗಣ ಔಟ್ ಸೈಡ್ ಹೊರಗೆ. ಸೊ ಫಸ್ಟ್ ನೋಡೋದಾದ್ರೆ ಒಳಾಂಗಣ ವಾಯು ಮಾಲಿನ್ಯ ಯಾವುದರಿಂದ ಕಾರಣಗಳೇನು? ಮೊದಲನೇದಾಗಿ ಅಡುಗೆ ಇಂಧನ, ಇದರಲ್ಲಿ ಗ್ರಾಮೀಣ ಭಾಗದಲ್ಲಿ ಮುಖ್ಯವಾಗಿ ಕಟ್ಟಿಗೆ ಮತ್ತೆ ಸಗಣಿ ಬೆರಣಿ ಅಥವಾ ಸೀಮೆ ಎಣ್ಣೆ ಬಳಕೆ, ಅದನ್ನ ಮಾಡೋದ್ರಿಂದ ಮನೆ ಒಳಗಡೆ ಏರ್ ಪೊಲ್ಯೂಷನ್ ಆಗ್ತಾ ಇದೆ, ವಾಯು ಮಾಲಿನ್ಯ ಆಗ್ತಾ ಇದೆ. ಆಮೇಲೆ ಸೊಳ್ಳೆ ಬತ್ತಿಗಳು, ರಾತ್ರಿ ಪೂರ್ತಿ ನಾವು ಸೊಳ್ಳೆ ಬತ್ತಿಯನ್ನ ಹಚ್ಕೊಂಡು ಕಿಟಕಿ ಬಾಗಿಲೆಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ರೆ ಅದರಿಂದನೂ ನಮ್ಗೆ ವಾಯು ಮಾಲಿನ್ಯ ಆಗ್ತಾ ಇದೆ. ಮತ್ತೆ ಧೂಳು, ರಸ್ತೆ ಬದಿ ಮನೆಗಳು, ವಾಹನ ಹೋಗುವ ಮತ್ತು ನಿರ್ಮಾಣ ಹಂತದಲ್ಲಿ ಇರುವ ಕಟ್ಟಡಗಳು, ಅದರಿಂದ ಬರುವಂತ ಧೂಳುಗಳು, ಅದರಿಂದಾನು ನಮ್ಗೆ ಇಂಡೋರ್ ಏರ್ ಪೊಲ್ಯೂಷನ್ ಅನ್ನ ನಾವು ನೋಡ್ತಾ ಇದೀವಿ. ಮತ್ತೆ ಇದು ಮಳೆಗಾಲದಲ್ಲಿ ಏನಾಗುತ್ತೆ ಅಂದ್ರೆ ಗೋಡೆಗಳಲ್ಲಿ ಉಂಟಾಗುವ ತೇವಾಂಶದಿಂದ ಮತ್ತೆ ಹಳೆಯ ವಸ್ತುಗಳ ಮೇಲೆ ಬೆಳೆಯುವ ಬೂಸ್ಟ್ ಮೋಲ್ಡ್ ಅಂತ ಹೇಳ್ತೀವಿ, ಸಹಿತ ಮತ್ತೆ ಬೂಸ್ಟ್ ಏನಿದೆ ಅದರಿಂದಾನು ನಾವು ಒಳಗಡೆ ಮನೆ ಒಳಗಡೆ ವಾಯು ಮಾಲಿನ್ಯ ನೋಡ್ತೇವೆ. ಮತ್ತೆ ಕೆಲವೊಂದು ಧಾರ್ಮಿಕ ಪದ್ಧತಿಗಳು, ನಾವು ಏನ್ ಮಾಡ್ತೀವಿ ಮುಚ್ಚಿದ ಕೋಣೆಗಳಲ್ಲಿ ಅಗರಬತ್ತಿ ಕರ್ಪೂರ ಅಥವಾ ಸಾಮ್ರಾಣಿ ಧೂಪ ಹಾಕುವುದು, ಇದೆಲ್ಲಾನು ನಾವು ಇವತ್ತು ಮಾಡ್ತಾ ಇದೀವಿ. ಸೊ ಅದರಿಂದಾನು ಕೂಡ ನಮ್ಗೆ ಮಾಲಿನ್ಯ ನಮ್ಮ ಮನೆ ಒಳಗಡೆ ಆಗ್ತದೆ. ಸೊ ಇದನ್ನ ನಾವು ಸರಿಯಾದ ರೀತಿಯಲ್ಲಿ ಹೇಗೆ ಮಾಡ್ಕೋಬಹುದು ಅಂತ ಹೇಳೋದಾದ್ರೆ ಕಿಟಕಿ ಬಾಗಿಲುಗಳನ್ನ ತೆಗೆಯುವಂತದ್ದು ಇದೆಲ್ಲ ನಾವು ಮಾಡಿದಾಗ, ಮತ್ತೆ ವಾಹನ ಸಂಚಾರ ಎಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತದೆ ಅಂತ ಕಡೆ ಬೆಳಗ್ಗೆ ಒಂದು 8 ಗಂಟೆಯಿಂದ 10 ಗಂಟೆ ಮತ್ತೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ ಸುಮಾರಾಗಿ ಈ ಟೈಮ್ ಅಲ್ಲೇ ನಮ್ಗೆ ಟ್ರಾಫಿಕ್ ಜಾಸ್ತಿ ಇರುವಂತದ್ದು, ಆ ಟೈಮಲ್ಲಿ ನಾವು ಕಿಟಕಿ ಬಾಗಿಲುಗಳನ್ನ ಓಪನ್ ಆಗಿ ಇರುವಂತದ್ದು, ಆಮೇಲೆ ಮಧ್ಯಾಹ್ನ ಸಮಯದಲ್ಲಿ ಕಿಟಕಿಗಳನ್ನು ಓಪನ್ ಮಾಡಿ ಇಟ್ಕೊಂಡು ಕ್ಲೀನ್ ಆಗಿ ಮಾಡುವಂತದ್ದು. ಆಮೇಲೆ ಅಡುಗೆ ಮನೆ ನಿರ್ವಹಣೆ, ಅಡುಗೆ ಮನೆಯಲ್ಲಿ ನಾವು ಏನಾದ್ರೂ ಸೀಮೆ ಎಣ್ಣೆ ಮತ್ತೆ ಕಟ್ಟಿಗೆಯಲ್ಲಿ ಅಡುಗೆ ಮಾಡುವಂತದ್ದು, ಆಮೇಲೆ ಸಗಣಿ ಬರಣಿ ಇದನ್ನ ಯೂಸ್ ಮಾಡುವಂತದಿದ್ರೆ ಅದಕ್ಕೆ ಎಕ್ಸಾಸ್ಟ್ ಕಿಟಕಿಯನ್ನ ಓಪನ್ ಮಾಡಿ ಅದಕ್ಕೆ ಎಕ್ಸಾಸ್ಟ್ ಫ್ಯಾನು ಇಲ್ಲ ಅಂತಂದ್ರೆ ಅದಕ್ಕೆ ತಾಜಾ ಗಾಳಿ ಬರುವಂತದ್ದು ಅನ್ನ ಇಟ್ಕೋಬೇಕಾಗುತ್ತೆ, ಮಾಡುವಂತದ್ದು ಮಾಡ್ಬೇಕಾಗುತ್ತೆ. ಮತ್ತೆ ಮನೆ ಒಳಗಡೆ ನಿಷೇಧಿಸಬೇಕಾದ್ದು ಏನಂದ್ರೆ ಯಾರಾದ್ರೂ ಮನೆಯಲ್ಲೇ ಸ್ಮೋಕ್ ಮಾಡ್ತಾ ಇದ್ರೆ, ಧೂಮಪಾನ ಮಾಡೋರು ಯಾರಾದ್ರೂ ಇದ್ರೆ ಅವ್ರಿಗೆ ಮನೆ ಒಳಗಡೆ ಮಕ್ಕಳು ಮತ್ತೆ ವಯಸ್ಸಾದವರು ಹೆಣ್ಮಕ್ಳು ಇರ್ತಾರೆ, ಮಾಡಬಾರ್ದು ಅಂತದನ್ನ ಹೇಳುವಂತದ್ದು. ಮತ್ತೆ ನಾವು ಕ್ಲೀನಿಂಗ್ ಮಾಡುವಾಗ ಧೂಳು ಏನು ನಮ್ಮ ಮನೆ ಒಳಗಡೆ ಕೂತಿರುತ್ತೆ, ಟೇಬಲ್ ಚೇರು ಆಮೇಲೆ ಮನೆ ಫ್ಲೋರ್ ಮೇಲೆ ಧೂಳು ಕೂತಿರುತ್ತೆ, ಅದನ್ನ ಕ್ಲೀನ್ ಮಾಡಕ್ಕೆ ಡ್ರೈ ಬಟ್ಟೆ ಅಂದ್ರೆ ಕಸ ಗುಡಿಸೋದ್ರಿಂದ ಧೂಳು ಗಾಳಿಯಲ್ಲಿ ಹರಡುತ್ತದೆ, ಅದರಿಂದ ನೆಲವನ್ನು ವೆಟ್ ಮಾಪಿಂಗ್ ಅಂದ್ರೆ ಒಂದು ಒದ್ದೆ ಬಟ್ಟೆಯನ್ನ ತಗೊಂಡು ಕ್ಲೀನ್ ಮಾಡಿದ್ರೆ ಆ ಧೂಳು ಮತ್ತೆ ಅದು ಬೇರೆ ಮೇಲೆ ಹೇಳೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ ಜನಕ್ಕೆ. ಸೊ ಹಾಗಾಗಿ ಇದು ಕೆಲವೊಂದು ಸಿಂಪಲ್ ಮಾಡುವಂತದ್ದು ಪದ್ಧತಿಗಳಿದಾವೆ, ವೆಟ್ ಮಾಪಿಂಗ್ ಅಂತ ಹೇಳ್ತೀವಿ. ಬದ್ದೆ ಬಟ್ಟೆನ ತಗೊಂಡು ನಾವು ಧೂಳನ್ನ ಪರ್ಕೆಯಲ್ಲಿ ನಾವು ಮೇಲೆ ಅದು ಎದ್ಬಿಡುತ್ತೆ. ಆಮೇಲೆ ಯಾರು ಅದನ್ನ ಮಾಡ್ತಾರೆ ಮತ್ತೆ ಮನೆಯಲ್ಲಿರೋರಿಗೆ ಅದನ್ನ ಉಸಿರಾಟದಿಂದ ಬಾಡಿ ಒಳಗಡೆ ಹೋಗಿ ಈ ತೊಂದರೆ ಉಸಿರಾಟದ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಒದ್ದೆ ಬಟ್ಟೆಯನ್ನ ತಗೊಂಡು ನಾವು ಫ್ಲೋರ್ ಅನ್ನ ವೆಟ್ ಮಾಪಿಂಗ್ ಅಂತ ಹೇಳ್ತೀವಿ, ಅದರಿಂದ ಮಾಡುವಂತದ್ದು ಒಳ್ಳೇದು ಇರುತ್ತೆ. ಆಮೇಲೆ ಈ ಸೊಳ್ಳೆ ಬತ್ತಿ ಏನಾದ್ರೂ ಯೂಸ್ ಮಾಡೋದಿದ್ರೆ ಅದನ್ನ ಬಿಟ್ಟು ಸೊಳ್ಳೆ ಪರ್ದೆಯನ್ನ ಯೂಸ್ ಮಾಡೋದ್ರಿಂದ ಈ ಹೊಗೆನ ಯಾರಿಗೂ ಅದು ಆಗೋದಿಲ್ಲ. ಸೊ ಸೊಳ್ಳೆ ಪರ್ದೆ ನಾವು ಮಸ್ಕಿಟೋ ಪ್ರಿವೆನ್ಷನ್, ಸೊಳ್ಳೆಗಳನ್ನ ದೂರ ಇಡೋದಕ್ಕೆ ಸೊಳ್ಳೆ ಪರ್ದೆ. ಆಮೇಲೆ ನೈಸರ್ಗಿಕ ಗಾಳಿ ಶುದ್ಧೀಕರಣ, ಗಿಡಗಳನ್ನು ಮನೆ ಒಳಗಡೆ ಪರಿಸರದ ಸ್ನೇಹಿ ಒಳಾಂಗಣ ಸಸಿಗಳನ್ನು ಬೆಳೆಸೋದ್ರಿಂದ ಗಾಳಿ ಗುಣಮಟ್ಟ ಸುಧಾರಿಸಲು ಸಹಾಯವಾಗುತ್ತದೆ. ನಾವು ಗಿಡ ಸಸಿಗಳನ್ನ ಮನೆ ಒಳಗಡೆನು ಇಂಡೋರ್ ಪ್ಲಾಂಟ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕೆಲವೊಂದು ನಮ್ಗೆ ಇವತ್ತು ಸಿಗ್ತವೆ ಅಂತದನ್ನ ನಾವು ಮನೆ ಒಳಗಡೆ ಇಟ್ಕೊಂಡ್ರೆ ಅದರಿಂದ ಗಾಳಿಯನ್ನ ನಾವು ಒಳಗಡೆ ಶುದ್ಧೀಕರಿಸಬಹುದು. ಆಮೇಲೆ ತೇವಾಂಶ ನಿಯಂತ್ರಣೆ, ಕೆಲವೊಂದು ಮನೆಗಳಲ್ಲಿ ವೆಟ್ ತೇವಾಂಶ ಇರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಧೂಪ ಮಾಲ್ಡ್ ಡೆವಲಪ್ ಆಗುತ್ತೆ, ಅದನ್ನ ನಾವು ಕ್ಲೀನ್ ಮಾಡ್ಕೊ ಸ್ವಚ್ಛಗೊಳಿಸಬೇಕು. ಅದು ಅಟ್ಲೀಸ್ಟ್ ಮಿನಿಮಮ್ 3 months, 6 months ಒಂದ್ಸಲಿ ನಾವು ಮಾಡ್ಕೋತಾನೆ ಇರಬೇಕಾಗುತ್ತೆ. ಆಮೇಲೆ ಯಾವಾಗ ನಾವು ವೈದ್ಯರನ್ನು ಕಾಣಬೇಕು, ಇದೆಲ್ಲ ವಾಯು ಮಾಲಿನ್ಯದಿಂದ ಆಗುವಂತ ಪರಿಣಾಮಗಳನ್ನ ನಮ್ಗೆ ಸತತವಾಗಿ ಕೆಮ್ಮಿದ್ದಾಗ, ಆಮೇಲೆ ಕಣ್ಣಲ್ಲಿ ನೀರು ಸತತವಾಗಿ ಬರುವಂತದಿದ್ರೆ, ಉಸಿರಾಟದ ತೊಂದರೆ ಇದ್ರೆ, ಅವಾಗ ನಾವು ಇದನ್ನ ಅಲರ್ಜಿಯಿಂದ ಡಸ್ಟ್ ಅಲರ್ಜಿಯಿಂದ ವಾಯು ಮಾಲಿನ್ಯ ಅಲರ್ಜಿಯಿಂದ ಇದೆಲ್ಲಾನು ಶುರು ಆಗ್ತದೆ. ಅವಾಗ ನಾವು ವೈದ್ಯರನ್ನು ಕಾಣಬೇಕು. ಆಮೇಲೆ ನಾವು ಇವಾಗ ಏನೇನ್ ಹೇಳಿದೀನಿ ಅಂತದೆಲ್ಲಾನು ನೀವು ಅಬ್ಸರ್ವ್ ಮಾಡಬೇಕು, ಅದರಿಂದ ನಾವು ಪ್ರಿಕಾಷನ್ಸ್ ಏನು ಹೇಳಿದೀವಿ ಅದನ್ನ ಮಾಡ್ಕೋಬೇಕಾಗುತ್ತೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ತಗೋಬೇಕಾಗ್ತದೆ. ಇನ್ನೊಂದು ಡಾಕ್ಟ್ರೆ, ಈಗ ಶೀತ ವಾತಾವರಣ ಕೋಲ್ಡ್ ವೇವ್ ಅಂತೇವಲ್ಲ, ಇದರಿಂದ ನಮ್ಗೆ ಯಾವ ತೊಂದರೆ ಉಂಟಾಗುತ್ತೆ? ಈ ಒಂದು ಶೀತ ಮಾರ್ಕ್ ಕೋಲ್ಡ್ ವೇವ್ ಶೀತ ಗಾಳಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲೂ ಸಹಿತ. ಈಗ ಕೋಲ್ಡ್ ಕೆಲವೊಂದು ಸಲ ನಮಗೆ 13, 12, 11 ಟೆಂಪರೇಚರ್ ಬಹಳಷ್ಟು ಹೋಗ್ತಾ ಇದೆ. ಈಗ ನಾರ್ತ್ ಕರ್ನಾಟಕ, ಬಿಜಾಪುರ, ಗುಲ್ಬರ್ಗಾ ಆ ಕಡೆ ಎಲ್ಲ ತಗೊಂಡ್ರೆ ನೈಟ್ ಅಲ್ಲಿ 12, 8, 10 ಟೆಂಪರೇಚರ್ ಬರ್ತಾ ಇದೆ. ಸೊ ಹಾಗಾಗಿ ಅದರಿಂದ ಶೀತ ಗಾಳಿ ರಕ್ಷಣೆ ಯಾವ ತರ ಮಾಡ್ಕೋಬೇಕಂದ್ರೆ, ದೇಹದ ಉಷ್ಣತೆ ಕಾಪಾಡಿಕೊಳ್ಳಬೇಕು. ನಾವು ಹಲವಾರು ಪದರಗಳ ಉನ್ನೆಯ ಬಟ್ಟೆ ಧರಿಸುವುದು ಒಳ್ಳೇದು. ಒಂದೇ ದಪ್ಪ ಬಟ್ಟೆ ಹಾಕೊಳ್ಳಕ್ಕಿನ್ನ ಒಂದು 3-4 ಬಟ್ಟೆಗಳನ್ನ ನಾವು ಹಾಕೊಂಡ್ರೆ, ಅದರಿಂದ ನಮ್ಮ ಬಾಡಿಯಲ್ಲಿ ಏನು ಹೀಟ್ ಇರುತ್ತೆ ಅದು ನಮ್ಮ ಬಾಡಿಯಲ್ಲೇ ಇರುತ್ತೆ, ಅದು ಹೊರಗಡೆ ಹೋಗೋದಿಲ್ಲ. ಸೊ ಅದು ಒಂದು ಮಾಡುವಂತದ್ದು. ಆಮೇಲೆ ತಲೆಯನ್ನು, ನಮ್ಮ ತಲೆ ಮತ್ತೆ ಕಿವಿ ಎಲ್ಲಾನು ಒಂದು ಮಂಕಿ ಕ್ಯಾಪ್, ಇಲ್ಲ ಅಂದ್ರೆ ನಮ್ಮ ಕಿವಿ ಮುಚ್ಕೊಳ್ಳುವಂತದ್ದು ಒಂದು ಕೆಲವೊಂದು ಉಲಂದು ಇದು ಬರ್ತದೆ ಅಂತ, ಅದನ್ನ ಸ್ಕಾರ್ಫ್ ಹಾಕೊಳ್ಳುವಂತದ್ದು ಸ್ಕಾರ್ಫ್ ಬಳಸಬಹುದು. ಆಮೇಲೆ ಕೈ ಮತ್ತು ಕಾಲುಗಳನ್ನು ಗ್ಲೋವ್ಸ್, ಸಾಕ್ಸ್ ಅದನ್ನು ಸಹಿತ, ತುಂಬಾ ಕೋಲ್ಡ್ ಇದ್ರೆ ಅದನ್ನು ಸಹಿತ ಯೂಸ್ ಮಾಡುವಂತದ್ದು. ಆಮೇಲೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ಬಿಸಿ ಪಾನೀಯಗಳನ್ನು ಸೇವಿಸುವುದು. ನಾವು ಏನಿದ್ರು ನೀರು, ಕೋಲ್ಡ್ ವಾಟರ್ ಬಿಸಿ ಮಾಡಿ ಅದನ್ನ ಕುಡಿಯುವಂತದ್ದು, ಮತ್ತೆ ಸಾಕಷ್ಟು ನೀರು, ಹೈಡ್ರೇಷನ್ ಅನ್ನ ತಗೊಳ್ಳುವಂಥದ್ದು. ಆಮೇಲೆ ಪೌಷ್ಟಿಕ ಆಹಾರ, ಈ ಶೀತ ಗಾಳಿ ಇದ್ದಾಗ ಪೌಷ್ಟಿಕ ಆಹಾರವನ್ನು ತಗೊಳ್ಳುವಂತದ್ರಿಂದ ನಾವು ಇದನ್ನ ಕಾಪಾಡ್ಕೋಬಹುದು. ಎಲ್ಲರಿಗೂ ನಮಸ್ಕಾರ. ಇದು ಹವಾಮಾನ ಮಿತ್ರದು 16ನೇ ಸೆಷನ್. ಈ ಸೆಷನ್ ನಲ್ಲಿ ವಿಶ್ವನಾಥ್ ಅವರು ರಾಮ್ ಸಾಗರ ಬಂಗಾರಪೇಟ್ ತಾಲೂಕು ಕೋಲಾರ ಇಂದ ನಮಗೆ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ. ಅವರು ಸುಮಾರು 8 ಎಕರೆನಲ್ಲಿ 3 ಬೆಳೆಗಳನ್ನ ಅವ್ರು ಬೆಳೆಸ್ತಾರೆ. ಶೇಂಗಾ 3 ಎಕರೆನಲ್ಲಿ, ಹತ್ತಿ 2 ಎಕರೆನಲ್ಲಿ, ಆಮೇಲೆ ಮುಸ್ಕಿನ ಜೋಳ 3 ಎಕರೆನಲ್ಲಿ ಅವ್ರು ಬೆಳೆಸ್ತಾ ಇದ್ದಾರೆ. ಆಮೇಲೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ, ಈ ಸಲ 2025 ಏನಾಯ್ತಂದ್ರೆ ಅವ್ರಿಗೆ ಸಾಕಷ್ಟು ನಿರಂತರ ಮಳೆ ಬಂತು. ಆಮೇಲೆ ಈ ಮಳೆ ಬಹಳ ದಿವಸ ಅವ್ರಿಗೆ ಈ ಮಳೆ ಬಂತು. ಆಮೇಲೆ ನಾರ್ಮಲ್ಕಿಂತ ಅವ್ರಿಗೆ ಹೆಚ್ಚು ಮಳೆ ಈ ಸಲ ಬಂದಿದೆ. ಈ ಹೆಚ್ಚು ಮಳೆಯಿಂದ ಅವ್ರಿಗೆ ಸಾಕಷ್ಟು ತೊಂದರೆಗಳು ಆಗಿದೆ. ಅವ್ರ ಫಾರ್ಮ್ನಲ್ಲಿ ಅಲ್ಲಲ್ಲಿ ನೀರು ನಿಂತ್ಕೊಳ್ಳಿದ್ದೆ, ಆಮೇಲೆ ವಾಟರ್ ಲಾಗಿಂಗ್ ಆಗಿದೆ. ಇದರಿಂದ ಏನಾಗಿದೆ ಅಂದ್ರೆ, ಬೇರುಗಳಿಗೆ ಉಸಿರಾಡಕ್ಕೆ ಆಗಿಲ್ಲ, ಆಮೇಲೆ ಕೊಳಿತಾ ಹೋಯ್ತು, ಆಮೇಲೆ ಬೆಳೆಗಳಿಗೆ ಸಾಕಷ್ಟು ಪೋಷಕಾಂಶ ಸೇರ್ಲಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಅವರು ಹೆಲ್ತ್ ಅಥವಾ ಅವ್ರದ್ದು ಆರೋಗ್ಯ ಏನೀಗ ಕುಸಿತ ಬಂತು, ಆಮೇಲೆ ಇಳುವರಿನ ಸಾಕಷ್ಟು ಅವ್ರಿಗೆ ಕಡಿಮೆ ಆಗಿದೆ. ಈ ಮುಸ್ಕಿನ ಜೋಳ ಏನಿದೆ ಅದು ಸಾಕಷ್ಟು ಸೆನ್ಸಿಟಿವ್ ಕ್ರಾಪು, ಅದಕ್ಕೆ ಜಾಸ್ತಿ ಪೆಟ್ಟು ಬಿದ್ದಿದೆ, ಅದರಿಂದ ಅವ್ರಿಗೆ 50% ಹಾನಿ ಆಗಿದೆ ಅಂತ ಅವ್ರು ನಮಗೆ ತಿಳಿಸಿದ್ದಾರೆ. ಈ ಮಳೆಯಿಂದ ಏನಾಗಿದೆ ಅಂದ್ರೆ, ಈ ಕಾಳು ಹಾಲು ತುಂಬುವಾಗ ಆಮೇಲೆ ಯಾವಾಗ ಅದು ಪರಾಗಸ್ಪರ್ಶ ಆಗುತ್ತೆ ಆ ಸ್ಟೇಜ್ ನಲ್ಲಿ ಸಾಕಷ್ಟು ತೊಂದರೆ ಆಗಿದೆ ಅಂತ ವಿಶ್ವನಾಥ್ ಅವರು ನಮಗೆ ತಿಳಿಸಿದ್ದಾರೆ. ಆಮೇಲೆ ಚೋಲರಾಜ್ ಅವರು ಬಿಲಾಕಲ್ ಬೆಲ್ಲಾರಿ ತಾಲೂಕಿಂದ ನಮಗೆ ತಿಳಿಸಿದ್ದಾರೆ. ಅವರು ಸುಮಾರು 5 ಎಕರೆನಲ್ಲಿ ವ್ಯವಸಾಯ ಮಾಡ್ತಾರೆ. ಅವರು ಮಿಶ್ರ ಬೆಳೆ ಎಲ್ಲ ಹಾಕಿದ್ದಾರೆ. ಆಮೇಲೆ ಅದರಲ್ಲಿ ಅವರು ದಾಳಂಬರೆ ಆಗ್ಲಿ, ಆಮೇಲೆ ಮುಸ್ಕಿನ ಜೋಳ ಆಗ್ಲಿ, ಆಮೇಲೆ ಬಾಳೆ ಆಗ್ಲಿ ಬೆಳೆಸ್ತಾ ಇದ್ದಾರೆ. ಈ ಸಲ ಏನಾಗಿದೆ ಅಂದ್ರೆ, ಸ್ವಲ್ಪ ಮಳೆ ಹೆಚ್ಚಿಗೆ ಬಂದಿದೆ ಅವ್ರಿಗೆ. ಸೊ ಅದರಿಂದ ಎಲೆ ಚುಕ್ಕೆ ರೋಗ ದಾಳಂಬರೆಗೆ ಆಗ್ಲಿ ಮುಸ್ಕಿನ ಜೋಳಕ್ಕಾಗ್ಲಿ ಕಂಡು ಬಂದಿದೆ. ಆಮೇಲೆ ಇದರಿಂದ ಏನಾಗಿದೆ ಅಂದ್ರೆ ಈ ಉದುರುವಿಕೆ ಸಾಕಷ್ಟು ಹೆಚ್ಚಾಗಿದೆ. ಆಮೇಲೆ ಈ ಹಣ್ಣು ಒಡೆಯೋದು ಅಥವಾ ಅದಕ್ಕೆ ನಾವು ಫ್ರೂಟ್ ಕ್ರ್ಯಾಕಿಂಗ್ ಅಂತ ಹೇಳ್ತೀವಿ, ಅದು ದಾಳಂಬ್ರೆಯಲ್ಲಿ ಸಾಕಷ್ಟು ಕಾಯಿಗಳಲ್ಲಿ ಇದು ಕಂಡು ಬಂದಿದೆ. ಆಮೇಲೆ ಇದರಿಂದ ಈ ಎಲೆ ಚುಕ್ಕೆ ರೋಗನೂ ಸಾಕಷ್ಟು ಜಾಸ್ತಿ ಬಂದಿದೆ. ಇದರಿಂದ ಅವ್ರಿಗೆ ಇಳುವರಿ ಸುಮಾರು 30% ಕಡಿಮೆ ಆಗಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ಮಹಾದೇವ್ ಶೆಟ್ಟಿ ಅವರು ಸೋಸಾಲೆ ಟಿ ನರಸೀಪುರ ಮೈಸೂರಿಂದ ನಮ್ಗೆ ತಿಳಿಸಿದ್ದಾರೆ. ಅವರು 2 ಎಕರೆನಲ್ಲಿ ರಾಗಿ ಇಂಡಾ ವೆರೈಟಿ, ಆಮೇಲೆ 6 ಎಕರೆನಲ್ಲಿ ಭತ್ತ IR-64 ವೆರೈಟಿ ಅವರು ಬೆಳೆಸ್ತಾ ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಈ ಸಲ ಸಾಕಷ್ಟು ಮಳೆ ಬಂತು, ಬಟ್ ಅವ್ರಿಗೆ ಕೆಂಪು ಮಣ್ಣಿದೆ. ಸೊ ಈ ಕೆಂಪು ಮಣ್ಣಿಂದ ಏನಾಯ್ತು ಅಂದ್ರೆ ಈ ಬಹಳ ಏನಂದ್ರೆ ಅವ್ರಿಗೆ ಕೆಂಪು ಮಣ್ಣಿಂದ ಏನಾಗಿದೆ ಅಂದ್ರೆ ನೀರು ಬಸ್ಸೋಗುತ್ತೆ. ಸೊ ಅದರಿಂದ ಅವ್ರಿಗೆ ಜಾಸ್ತಿ ಏನು ಈ ಸಲ ಪೆಟ್ಟು ಬಿದ್ದಿಲ್ಲ, ಅಂದ್ರೆ ಹಾನಿ ಆಗಿಲ್ಲ. ಅದರಿಂದ ಇವ್ರಿಗೆ ಈ ನೀರು ನಿಲ್ಲುವುದು ಆಗ್ಲಿ ಅಥವಾ ಬೇರೆ ಯಾವ್ದನ್ನು ತೊಂದರೆ ಆಗ್ಲಿ ಅವ್ರಿಗೆ ಆಗ್ಲಿಲ್ಲ. ಈ ಸಲ ಭತ್ತಕ್ಕೆ ಅವ್ರಿಗೆ ಮಾರ್ಕೆಟ್ ರೇಟ್ ಬಹಳ ಕಡಿಮೆ ಸಿಕ್ಕಿದೆ. ಸೊ ಅದರಿಂದ ಅವ್ರ ಆದಾಯ ಕಡಿಮೆ ಆಗಿದೆ ಅಂತ ಅವ್ರು ನಮ್ಗೆ ತಿಳಿಸಿದ್ದಾರೆ. ನಾರಾಯಣ್ ಶಿಂಡೆ ಅವರು ದಾವಣಗೆರೆ ತಾಲೂಕಿಂದ ನಮ್ಗೆ ತಿಳಿಸಿದ್ದಾರೆ. ಅವರು ಸುಮಾರು 3 ಎಕರೆನಲ್ಲಿ ಬಾಳೆ ಮತ್ತೆ 5 ಎಕರೆನಲ್ಲಿ ಅವರು ಅಡಿಕೆ ಬೆಳೆಸ್ತಾ ಇದ್ದಾರೆ. ಆಮೇಲೆ ಈ ಸಲ ಅವ್ರಿಗೆ ಬಾಳೆ ಒಳ್ಳೆ ಕ್ರಾಪ್ ಆಗಿದೆ. ಬಟ್ ಈ ಇದು ಏನಂದ್ರೆ ಸರಾಸರಿ ಮಳೆ ನಿರಂತರ ಮಳೆಯಿಂದ ಅವ್ರಿಗೆ ಬಾಳೆಗೆ ಸ್ವಲ್ಪ ಇಳುವರಿ ಕಡಿಮೆ ಆಗಿದೆ. ಆಮೇಲೆ ಅವ್ರು ಏನ್ ನಮ್ಗೆ ತಿಳಿಸಿದ್ದಾರೆ ಅಂದ್ರೆ ಇದರಿಂದ ಅವ್ರಿಗೆ ಈ ಕೀಟಬಾಧೆ ಆಮೇಲೆ ರೋಗ ಬಾಧೆ ಬಹಳ ಹೆಚ್ಚಾಗಿ ಬಂದಿದೆ. ಆಮೇಲೆ ಈ ಸಲ ಅವ್ರದ್ದು ಗುಣಮಟ್ಟದ ಕಾಯಿ ಬಾಳೆಕಾಯಿ ಅವ್ರಿಗೆ ಸಿಕ್ಲಿಲ್ಲ, ಹಣ್ಣು ಸಿಕ್ಲಿಲ್ಲ. ಯಾಕಂದ್ರೆ ಮಳೆ ಸರಿಯಾಗಿ ಬಂದಿಲ್ಲ, ಕೆಲವು ಸರಿ ಜಾಸ್ತಿ ಬಂತು, ಕೆಲವು ಸರಿ ಮಳೆನೆ ಬಂದಿಲ್ಲ. ಸೊ ಈ ಈರಾಫೇರಿಯಿಂದ ಅವ್ರಿಗೆ ಸಾಕಷ್ಟು ಬಾಳೆಗೆ ಹಾನಿ ಆಗಿದೆ. ಸುಮಾರು 60% ಅವ್ರಿಗೆ ಇಳುವರಿ ಕಡಿಮೆ ಆಗಿದೆ ಅಂತ ನಾರಾಯಣ್ ಸಿಂಧೆ ಅವರು ನಮ್ಗೆ ತಿಳಿಸಿದ್ದಾರೆ. ಚಂದ್ರಶೇಖರ್ ಸಿ ಸಿರಾ ತಾಲೂಕ್ ತುಮಕೂರಿಂದ ನಮ್ಗೆ ತಿಳಿಸಿದ್ದಾರೆ. ಅವರು ಈ ಸಲ ಕೃಷಿ 2 ಎಕರೆನಲ್ಲಿ ಮಾಡಿದ್ದಾರೆ. ಅದರಲ್ಲಿ ಅವರು ತೆಂಗುನ ಬೆಳೆಸಿದ್ದಾರೆ. ಸೊ ಈ ತೆಂಗು ಸುಮಾರು 200 palms ಅವರು ಇಟ್ಕೊಂಡಿದ್ದಾರೆ. ಆಮೇಲೆ ಮಲ್ಬರಿ ಅವರು 3 ಎಕರೆನಲ್ಲಿ ಬೆಳೆಸಿದ್ದಾರೆ. ಸೊ ಇದರಿಂದ ಏನಾಗಿದೆ ಅಂದ್ರೆ ಸೆರಿಕಲ್ಚರು ಮಾಡ್ತಾ ಇದ್ದಾರೆ ಅವರು, ಪ್ಲಸ್ ತೆಂಗು ತೋಟನು ಇಟ್ಕೊಂಡಿದ್ದಾರೆ. ಆಮೇಲೆ ಇದರಿಂದ ಅವ್ರಿಗೆ ಈ ಸಲ ಒಳ್ಳೆ ಮಳೆ ಬಂದಿದೆ, ಅದರಿಂದ ಬೆಳೆನೇ ಅವ್ರಿಗೆ ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಸೆರಿಕಲ್ಚರ್ ಅವ್ರು ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅದೂ ಅವ್ರಿಗೆ ಸಾಕಷ್ಟು ಪ್ರಾಫಿಟ್ ಬಂದಿದೆ. ಇದು ಅಲ್ದಲೆ ಸುಮಾರು 8 ಜನ ನಮ್ಗೆ ಬೇರೆ ಕಡೆಯಿಂದ ಅಂದ್ರೆ ಧಾರವಾಡ, ಗದಗ್, ಚಾಮರಾಜನಗರ ಇಂದ ಎಲ್ಲ ನಮ್ಗೆ ಅವ್ರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅವ್ರಿಗೆ ಹವಾಮಾನ ಮಿತ್ರ ಬಹಳ ಒಳ್ಳೆ ಕಾರ್ಯಕ್ರಮ ಅಂತ ಅವ್ರಿಗೆ ತಿಳಿದು ಬಂದಿದೆ. ಆಮೇಲೆ ಅವ್ರು ಇದರಿಂದ ಎಲ್ಲ ಲಾಭ ಪಡೀತಾ ಇದ್ದಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು. ಸಂಚಕಾರ ಮಾಡದಿರಿ, ಇರುವುದೊಂದೇ ಭೂಮಿ, ಇರುವುದೊಂದೇ ಭೂಮಿ, ತುಳಿಯದಿರಿ ಕೇಡಿನ ದಾರಿ, ಹಸಿರನ್ನು ಕೊಲ್ಲದಿರಿ, ಉಸಿರಿಗೆ ಸಂಚಕಾರ ಮಾಡದಿರಿ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ತಾವು ಪ್ರಶ್ನೆ ಅಥವಾ ಸಂದೇಶವನ್ನು ಕಳಿಸಬಹುದಾಗಿದೆ. ನಮ್ಮ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488, 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಮತ್ತೊಮ್ಮೆ ಕೇಳಿ: dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಎಫ್ಎಂ ಕಂಪನಾಂಕ 102.1 MHz. ಕೇಳುಗರೆ, ಸಮಯಸರಿಯಾಗಿ 7:20:30. ಈಗ ಆಲಿಸೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 28-29°C ಮತ್ತು ಕನಿಷ್ಠ ಉಷ್ಣಾಂಶ 16-17°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ 80-85% ಮತ್ತು ಕನಿಷ್ಠ ಆರ್ದ್ರತೆ 28-36% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4-6 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನಾಗಿ ಬಳಸಬೇಕು. ಕಟಾವು ಮಾಡಿದ ಉತ್ಪನ್ನಗಳನ್ನು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿಯೇ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಕಾಯಿ ಉದುರುವುದು ಕಂಡುಬಂದರೆ 0.25 mL ನ್ಯಾಪಲಿಕ್ ಅಸೆಟಿಕ್ ಆಮ್ಲವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ರಾತ್ರಿಯ ಸಮಯದಲ್ಲಿ ಭತ್ತದ ನರ್ಸರಿ ಹಾಸಿಗೆಗಳನ್ನು ಪಾಲಿಥಿನ್ ಹಾಳೆಯಲ್ಲಿ ಮುಚ್ಚಿ ಮತ್ತು ಬೆಳಗ್ಗೆ ತೆಗೆಯಿರಿ. ಸಂಜೆ ನರ್ಸರಿ ಹಾಸಿಗೆಗಳಿಗೆ ನೀರು ಹಾಕಿಸುವುದು, ಜೊತೆ ಬೆಳಗ್ಗೆ ಅದನ್ನು ಹೊರತೆಗೆಯಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶ ಹಾಗೂ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಗಳನ್ನು ಬೆಳ್ಕೋಬಹುದು. ಇನ್ನು ಕಡಲೆಯಲ್ಲಿ ಹೆಲಿಕೋವರ್ಪ ಅಥವಾ ಸ್ಪಡಾಪ್ಟರ ಕೀಡೆ ಕಾಣಿಸಿಕೊಂಡಿದ್ದು ಇದರ ಹತೋಟಿಗೆ 0.15 mL ಕ್ಲೋರಾನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಕಡಲೆ ಬೆಳೆಯು ಹೂ ಆಡುವ ಹಂತದಲ್ಲಿದ್ದಾಗ ಪ್ರತಿ ಲೀಟರ್ ನೀರಿನಲ್ಲಿ 7.5 g ಚಿಕ್ಪಿ ಮ್ಯಾಜಿಕ್ ಅಥವಾ 20 g ಯೂರಿಯಾ ಮತ್ತು 1 mL ಟ್ರೈಕೆಂಟನಾಲ್ ಅನ್ನು ಮಿಶ್ರಣ ಮಾಡಿ ಸಿಂಪಡಿಸುವುದರಿಂದ ಹೆಚ್ಚಿನ ಇಳುವರಿ ಪಡೆಯಬಹುದು. ಈ ಸಿಂಪರಣೆಯನ್ನು 15 ದಿನಗಳ ಅಂತರದಲ್ಲಿ ಮತ್ತೊಮ್ಮೆ ಮಾಡಬೇಕು. ಇನ್ನು ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕೊಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೆ ನೀರನ್ನು ಹಾಕಿ. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಈ ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 g ಇಮೋಮಿಕ್ವಿನ್ ಬೆಂಜೇಟ್ 5 HG ಅಥವಾ 0.20 mL ಸ್ಪೈನೋಸ್ಯಾಡ್ 45 SC ಅಥವಾ 0.2 mL ಕ್ಲೋರನ್ ಇಂಟರ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕ್ ಕಾರ್ಬ್ 75 WP ಅಥವಾ ಇಮೋಮಿಕಿನ್ ಬೆಂಜಿಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇದರಿಂದ ಮಾವಿನಲ್ಲಿ ಹೆಚ್ಚಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಇನ್ನು ಕೋಳಿ ಸಾಕಾಣಿಕೆಯನ್ನು ಮಾಡುವಂಥ ರೈತಬಾಂಧವರು ಗಮನಿಸಬೇಕು. ಮಾಂಸ ಅಥವಾ ಮೊಟ್ಟೆ ಕೋಳಿ ಮರಿಗಳ ಆರೋಗ್ಯವಂತ ಬೆಳವಣಿಗೆಗೆ ವೈಜ್ಞಾನಿಕವಾದ ರೀತಿಯಲ್ಲಿ 2-3 ವಾರದವರೆಗೆ ಕೃತಕವಾಗಿ ಕಾವು ಕೊಡುವುದು ಈ ಸಮಯದಲ್ಲಿ ಅಗತ್ಯ ಆಗಿರುತ್ತದೆ. ತಂಪಾದ ವಾತಾವರಣ ಇರುವುದರಿಂದ ದನಗಳಿಗೆ ಕಾಲು ಮತ್ತು ಬಾಯಿ ಬೇನೆಯ ಸಾಧ್ಯತೆ ಇರೋದರಿಂದ ಚುಚ್ಚುಮದ್ದನ್ನು ಹಾಕಿಸಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರೋದ್ರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಗಳನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡ್ಕೋಬೇಕಾಗ್ತದೆ. ಇನ್ನು ರೈತ ಬಾಂಧವರ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆಕಾಶವಾಣಿ ರಾಯಚೂರು FM ಕೇಂದ್ರ ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮವನ್ನು ಕೇಳೋಣ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಈಗ ಕೇಳೋಣ. ಕೊರಡಿಕೆರೆ ಗ್ರಾಮದ ಚನ್ನಬಸವಣ್ಣ ಗೌಡ ಪಾಟೀಲ್ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ, ಗುರುವಿನ ನೆನೆಯನು ಬನ್ನಿರೋ ಎಲ್ಲಾರು ಕೂಡಿ, ಗುರುವಿನ ನೆನೆಯನು ಬನ್ನಿರೋ. ಗುರುವಿನ ನೆನೆಯರೆ ಅರನ ನೆನೆಯರೆ ಅರನ ರತ್ರಿಯ ಪಾರ್ವತಿಯ, ಗುರುವಿನ ನೆನೆಯರೆ ಅರನ ನೆನೆಯರೆ ಅರನ ರತ್ರಿಯ ಪಾರ್ವತಿಯ, ಅರನ ರತ್ರಿಯ ಪಾರ್ವತಿ ನೆನೆದು ಅರುಷದ ದಿನಗಳ ಕಳೆಯಿರೋ, ನೆನೆಯರೆ ಅರುಷ ಭವನು ನೀವು ವರಲಕ್ಷ್ಮಿಯ ರಮಣನ್ನ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ವರಲಕ್ಷ್ಮಿಯ ರಮಣನು ನೆನೆದು ಮರಣವನ್ನ ದೂರ ಮಾಡಿರೋ, ಬ್ರಹ್ಮನ ಜ್ಞಾನಿಸಿ ಅಮ್ಮವ ನಳೆದು ಒಮ್ಮೆನಾದರೂ ಶಿವನೆನಿರೋ, ಬ್ರಹ್ಮನ ಜ್ಞಾನಿಸಿ ಅಮ್ಮವ ನಳೆದು ಒಮ್ಮೆನಾದರ ಶಿವನೆನಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಒಮ್ಮೆನಾದರೂ ಶಿವನೆಂದು ನೀವು ಚೆನ್ನಾಗಿ ಕೀರ್ತಿಯ ಪಡೆಯಿರೋ, ಶಾರದ ದೇವೇ ನಾರದ ಜನನೆ ಆರು ಶಾಸ್ತ್ರಕ ತಾಯಿಯನ, ಶಾರದ ದೇವೇ ನಾರದ ಜನನೆ ಆರು ಶಾಸ್ತ್ರಕ ತಾಯಿಯನ, ಆರು ಶಾಸ್ತ್ರ ಕಾತಾಯೇ ನೆನದು ಮಾಯದ ಪಾತ ಅರೆಯುವುದು ಆರು ಶಾಸ್ತ್ರ ಕಾತಾಯೇ ನೆನದು ಮಾಯದ ಪಾತ ಅರೆಯುವುದು ದೊರೆಯೊಳು ಮೆರೆಯುವ ವರತಿಲ ಪುರದೊಳು ದೊರೆ ಇರುವುದು ಕೊಡಕ್ಕೆ ಅರಿಯನು ದೊರೆಯೊಳು ಮೆರೆಯುವ ವರತಿಲ ಪುರದೊಳು ದೊರೆ ಇರುವುದು ಕೊಡಕ್ಕೆ ಅರಿಯನು ವರತಿಲ ಪುರದೊಳು ದೊರೆ ಇರುವುದು ಕೊಡಕ್ಕೆ ಅರಿಯನು ದೊರೆ ಇರುವುದು ಕೊಡಕ್ಕೆ ಅರಿಯನು ಅಲ್ಲಿ